ಕೃತಿಯ ಕೃತಿ ಮಾವ ಕಂಡು ದಾಶರಥಿಯ ಕಡೆದೂತನಾಗಿರುವೆನು ಚಿರವಿಳು ಈಸಿ ಮೆರೆದಂತ ದಾಶರಥಿಯ ಕಡೆದೂತನಾಗಿರುವೆನು ದಶರಥಿಯ ಕಡೆ ದೂತನಾಗಿರುವೆನು ರಾಮನ ಕಡೆಯಿಂದ ಬಂದ ದೂತ ಅಂತ ತಿಳಿದ ಪ್ರಹಸ್ತನು ದೂತನ ವರ್ತನೆ ಬಗ್ಗೆ ಆರೋಪ ಹೊರಿಸುತ್ತಾನೆ. ಎರಡು ಕೈಯ ಪರ್ವತ ವೃಕ್ಷ ಸಾಗೆ ಪರ್ವತ ವೃಕ್ಷ ಸಾಗೆ ನಮ್ಮಯ್ಯ ನವರು ಕಾಪಜೋಗೆ ಈಗ ಬಾಯ ವಹಿಸುವರು ಹೋಗ ಕಡೆಯಲ್ಲಿ ಕೈಯಾಯುದ ಕೆಳಗಿಟ್ಟು ಮಾತಾಡು ಭಯವಹಿಸುವರು ಭಯವಹಿಸುವರು ಹೋಗ ಕಡೆಯಲ್ಲಿ ಕೈಯಾಯುಧ ಕೆಳಗಿಟ್ಟು ಮಾತಾಡು. ತನ್ನ ಕೈಯಲ್ಲಿರುವ ಆಯುಧಗಳ ಬಗ್ಗೆ ಆರೋಪ ಬಂದಾಗ ಅಂಗದನು ಅದನ್ನು ಸಮರ್ಥಿಸುವ ರೀತಿ ಹೀಗಿದೆ. ಬೆದರುವುದ್ಯಾಕೋ ನೀವೆಲ್ಲ ಕದನಕ್ಕೆ ಬಂದವನಲ್ಲ ಶ್ರೀ ಪದುಮಾಲೋಚನಾನಂದ ಸೊಲ್ಲ ದಶವದನಗೆ ತಿಳಿ ಬೇಡಿದು ದಶವನಗೆ ತಿಳಿ ಬೆಳೆದು ಕೇಳಿಯ ಬದಲುತ್ತಲವನ್ನ ಚದುರನು ನಾಕಾಣಿ ದಶವನಗೆ ತಿಳಿ ಬೆಳೆದುದನ್ನೋ ಕೇಳಿಯ ಬದಲುತ್ತಲವ ದೈವ ಚದುರನು ನಾಕಾಣಿ. ದಶವದನಗೆ ತಿಳಿ ಬೆಳೆದು ತ್ರಿಭುವನದಲ್ಲಿಡನಾದ ರಾವಣೇಶ್ವರನಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದೇನೆಂಬ ಈ ಮಂಗನ ಮಾತಿಗೆ ನಸುನಗುತ್ತಾ ಪ್ರಹಸ್ತನು ಹೀಗೆ ಕೇಳುತ್ತಾನೆ. ಮಾತಿನೊಳಗೆ ಜಾಣ ಹೌದು ಅಂಗದನು ತನ್ನ ವಿಚಾರವನ್ನು ಹೀಗೆ ತಿಳಿಸುತ್ತಾನೆ. ತಾತ ವಾಲಿಪುತ್ರ ಎಂಬುದನ್ನು ಕೇಳಿದ ಕ್ಷಣ ಪ್ರಹಸ್ತನು ವಾಲಿಗೂ ರಾವಣನಿಗೂ ಇದ್ದಿದ್ದ ಮಿತ್ರತ್ವವನ್ನು ತಿಳಿಸುವುದರೊಂದಿಗೆ ಭೇದೋಪಾಯದಿಂದ ಅಂಗದನ ಮನಸ್ಸನ್ನು ಕೆಡಿಸುವ ತಂತ್ರ ಹೂಡಿದರೂ ಅಂಗದನು ಅದಕ್ಕೆ ಕಿವಿಗೊಡದೆ ಕುನ್ನಿ ರಾವಣನನ್ನು ತೋರಿಸುವುದರಿಂದ ಹೆಚ್ಚಿನ ಉಪಕಾರ ಯಾವುದೂ ನನಗೆ ಅಗತ್ಯವಿಲ್ಲ ಎಂದಾಗ ಪ್ರಹಸ್ತನು ತನ್ನ ಪ್ರಭು ರಾವಣನನ್ನು ತೋರಿಸುತ್ತಾನೆ. ಕನ್ನಯ ಕಡುವೀರ ರಾವಣನ ಕಂಡೆಯ ಕಡುವೀರ ರಾವಣನೇ ಕಂಡೆಯ ಕಂಡೆಯ ಕವಿ ಕಡು ಜಾಣ ಮಾತಾಂಡ ಪ್ರಕಾಶ ಪ್ರವೀಣ ಸುಪ್ರಚಂಡ ನಿರಸ ಪಂಚಬಾಣ ಅಖಿಳಾಂಡ ಕೋಡಿ ಬ್ರಹ್ಮಾಂಡ ನಾಯಕ ಶತ್ರು ಈಗ ಕೃಷಿ ಮಾಹಿತಿ. ಕೃಷಿ ಪ್ರಧಾನವಾದ ನಮ್ಮ ಕರ್ನಾಟಕ ರಾಜ್ಯದ ಶೇಕಡ 75% ಜನಸಂಖ್ಯೆಯು ಗ್ರಾಮೀಣ ಪ್ರದೇಶದಲ್ಲಿದ್ದು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅಕಾಲಿಕ ಮಳೆ, ಅನಾವೃಷ್ಟಿ, ಅತಿವೃಷ್ಟಿ ಹಾಗೂ ಬರಗಾಲ ಮುಂತಾದ ಪ್ರಕೃತಿ ವಿಕೋಪಗಳಿಂದಾಗಿ ಕೃಷಿ ಚಟುವಟಿಕೆ ಅನಿಶ್ಚಿತತೆಯಿಂದ ಕೂಡಿ ರೈತರಿಗೆ ಯಾವುದೇ ನಿರಂತರ ಆದಾಯದ ನಿರೀಕ್ಷೆ ಇರೋದಿಲ್ಲ. ಇದರ ಪರಿಣಾಮವಾಗಿ ಒಂದು ನಿರ್ದಿಷ್ಟ ಪರ್ಯಾಯ ಆರ್ಥಿಕ ಮೂಲದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಆದಾಯ ತರುವ ಚಟುವಟಿಕೆಯಾಗಿ ಪ್ರಾಣಿ ಸಾಕಣೆ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಈ ಆಡು ಸಾಕಣೆ ಉತ್ತಮ ಹಾಗೂ ನಿರಂತರ ಆದಾಯ ತರುವುದರಿಂದ ಇವುಗಳನ್ನು ನಡೆದಾಡುವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಒಂದು ಆಕಳು ತಿನ್ನುವಷ್ಟು ಆಹಾರದಲ್ಲಿ 10 ಆಡುಗಳನ್ನು ಮೇಯಿಸಬಹುದು. ಗ್ರಾಮೀಣ ಜನತೆಗೆ ಆಡು ಸಾಕಣೆ ಒಂದು ವರದಾನ. ಆಡುಗಳು ಅನುಪಯುಕ್ತ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪೌಷ್ಟಿಕ ಆಹಾರ, ಚರ್ಮ ಹಾಗೂ ಗೊಬ್ಬರವನ್ನು ನೀಡುತ್ತವೆ. ಆದ್ದರಿಂದ ಇವುಗಳನ್ನು ಬಡವರ ಬಂಧು ಅಥವಾ ಬಡವರ ಹಸು ಎಂದು ಕರೆಯುತ್ತಾರೆ. ನಮ್ಮ ದೇಶ ಆಡು ಮಾಂಸ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸುಮಾರು 135 ಮಿಲಿಯನ್ ರೈತರು ಈ ಉದ್ದಿಮೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 24,628 ಆಡುಗಳಿದ್ದು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಆಹಾರ ಸುಭದ್ರತೆ ಕಾಪಾಡಿಕೊಳ್ಳಲು ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಆಡು ಬಹು ಉಪಯೋಗದ ಪ್ರಾಣಿ. ಇದರಿಂದ ಹಾಲು, ಮಾಂಸ, ಗೊಬ್ಬರವನ್ನ ಪಡೆಯಬಹುದು. ಇದು ಮಿಶ್ರ ಕೃಷಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಭೂರಹಿತ ಕೃಷಿ ಕಾರ್ಮಿಕರು, ಮಹಿಳೆಯರು ಮತ್ತು ಮಕ್ಕಳು ಸಹ ಆಡುಗಳನ್ನ ಸಾಕಬಹುದು. ಇದು ಎಲ್ಲಾ ತರಹದ ಎಲೆಗಳು, ಪೊದೆಗಳು, ಅಡಿಗೆ ತ್ಯಾಜ್ಯಗಳನ್ನ ತಿಂದು ಬದುಕುತ್ತವೆ. ಆಡು ಸಾಕಾಣಿಕೆಗೆ ಹೆಚ್ಚು ಹಣ ವ್ಯಯಿಸಬೇಕಿಲ್ಲ. ಆಡಿನ ಮಾಂಸ ಕಡಿಮೆ ಕೊಬ್ಬನ್ನು ಹೊಂದಿರುತ್ತೆ ಮತ್ತು ಬೇಡಿಕೆ ಹೆಚ್ಚಿದೆ. ಆಡು ಸಾಕಣೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನ ಪಡೆಯಬಹುದು. ಆಡುಗಳು ತ್ವರಿತವಾಗಿ ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಪ್ರತಿ ಬಾರಿ ಒಂದರಿಂದ ಎರಡು ಮರಿಯನ್ನ ಹಾಕುತ್ತವೆ. ಆಡುಗಳಲ್ಲಿ ಮಲಬಾರಿ ಆಡಿನ ತಳಿಯು ಕೇರಳದ ಕ್ಯಾಲಿಕಟ್, ವಯನಾಡು, ಕಣ್ಣೂರು ಹಾಗೂ ಮಲಪ್ಪುರಂ ಪ್ರದೇಶಕ್ಕೆ ಸೇರಿದ್ದು ಪ್ರಮುಖವಾಗಿ ಮಾಂಸದ ಉದ್ದೇಶಕ್ಕಾಗಿ ಸಾಕುವಂತಹ ತಳಿ ಈ ಮಲಬಾರಿ ಆಡು. ಮಲಬಾರಿ ಆಡುಗಳು ಬೇರೆ ಬೇರೆ ಪರಿಸರ ಹಾಗೂ ವಾತಾವರಣಗಳಿಗೆ ಹೊಂದಿಕೊಳ್ಳುತ್ತವೆ. ಪ್ರಾಯಕ್ಕೆ ಬಂದ ಗಂಡು ಮೇಕೆ ಸುಮಾರು 41 ಕೆಜಿ ಹಾಗೂ ಹೆಣ್ಣು 30 ಕೆಜಿ ತೂಕದಷ್ಟು ಬೆಳವಣಿಗೆಯನ್ನು ಹೊಂದಿರುತ್ತೆ. ಮಲಬಾರಿ ಆಡುಗಳು ಸಣ್ಣದಿಂದ ಮಧ್ಯಮ ದೇಹ ತೂಕವುಳ್ಳ ಜಾತಿಗೆ ಸೇರಿದೆ. ಇವು ಬಿಳಿ, ಮಿಶ್ರ ಬಣ್ಣ, ಕಾಫಿ ಮತ್ತು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತೆ. 40%+ ಮೇಕೆಗಳು ಉದ್ದನೆಯ ಕೂದಲು ಹೊಂದಿದ್ದು 20%+ ಮುಖದಲ್ಲಿ ಗಡ್ಡವನ್ನು ಹೊಂದಿರುತ್ತೆ. ಮೂತಿ ಮತ್ತು ಕಣ್ಣಿನ ರೆಪ್ಪೆಯು ಗುಲಾಬಿ ಬಣ್ಣವನ್ನು ಹೊಂದಿದ್ದು ನೇರವಾದ ಮೂಗನ್ನು ಹೊಂದಿದೆ. ಕಿವಿಗಳ ಹಾಲೆಗಳು ತುದಿಯಲ್ಲಿ ಮಡಚಿರುತ್ತೆ. ಬಾಲವು ಚಿಕ್ಕದಾಗಿದ್ದು ಸಣ್ಣ ಗಾತ್ರದ ಕೆಚ್ಚಲನ್ನು ಹೊಂದಿರುತ್ತೆ. ಈ ತಳಿಯು ಬೇಗನೆ ಪ್ರಾಯಕ್ಕೆ ಬರುತ್ತವೆ. 9-12 ತಿಂಗಳಿಗೆ ಗರ್ಭಧರಿಸುವ ಸಾಮರ್ಥ್ಯವನ್ನ ಹೊಂದಿವೆ. ಇವು ಉತ್ತಮ ಸಂತಾನ ಸಮೃದ್ಧಿಯನ್ನ ಹೊಂದಿದ್ದು 50%+ ಅವಳಿ, 25%+ ತ್ರಿವಳಿ ಹಾಗೂ 5%+ ಮರಿಯನ್ನು ಹಾಕುವ ಸಾಮರ್ಥ್ಯವನ್ನ ಹೊಂದಿವೆ. ಮಲಬಾರಿ ಮೇಕೆಗಳ ಮಾಂಸವು ಕಡಿಮೆ ಕೊಬ್ಬಿನಂಶಕ್ಕೆ ಹೆಸರುವಾಸಿಯಾಗಿದೆ. ಈ ತಳಿಯ ಮೈತೂಕ 3 ತಿಂಗಳಿಗೆ ಸುಮಾರು 5.5 ಕೆಜಿ, 6 ತಿಂಗಳಿಗೆ 9.5 ಕೆಜಿ ಹಾಗೂ 9 ತಿಂಗಳಿಗೆ 20 ಕೆಜಿಯಷ್ಟು ತೂಗುತ್ತವೆ. ಈ ಕುರಿಗಳ ಸಾಕಣೆ ಮಾಡೋದಿಕ್ಕೆ ಹೆಚ್ಚು ಖರ್ಚಿನಿಂದ ನಿರ್ಮಿಸಿದ ಪಕ್ಕಾ ಮನೆಗಳ ಅವಶ್ಯಕತೆ ಇರೋದಿಲ್ಲ. ಇತ್ತೀಚೆಗೆ ಸುಧಾರಿತ ಪದ್ಧತಿಯಲ್ಲಿ ಆಡುಗಳನ್ನು ಒಂದೇ ಸ್ಥಳದಲ್ಲಿ ಕಟ್ಟಿ ಜೋಪಾನ ಮಾಡುವ ಪದ್ಧತಿ ಜನಪ್ರಿಯವಾಗಿದೆ. ಆಡುಗಳ ಕಟ್ಟಡವು ಪೂರ್ವ ಪಶ್ಚಿಮ ದಿಕ್ಕಿಗೆ ಇರುವಂತೆ ನಿರ್ಮಿಸಬೇಕು. ಆಡುಗಳು ಎತ್ತರ ಪ್ರದೇಶದಲ್ಲಿ ವಾಸಿಸಲು ಬಯಸುತ್ತವೆ. ಹಳ್ಳಿಗಳಲ್ಲಿ ಸಿಗುವ ಬಿದಿರುಗಳು ಹಾಗೂ ಮರದ ಪಟ್ಟಿಗಳನ್ನು ಬಳಸಿ 2-4 ಅಡಿ ಎತ್ತರದ ಅಟ್ಟಣಿಗೆಯನ್ನ ನಿರ್ಮಿಸಬಹುದು. ಈ ವ್ಯವಸ್ಥೆಯಿಂದ ಮೇಕೆಗಳ ಮಲಮೂತ್ರವು ಅಟ್ಟಣಿಗೆಯಲ್ಲಿ ನಿಲ್ಲದೆ ನೆಲಕ್ಕೆ ಬೀಳುತ್ತವೆ ಹಾಗೂ ಗೂಡಿನ ಸ್ವಚ್ಛತೆ ಕಾಪಾಡಲು ಸಹಕಾರಿಯಾಗುತ್ತೆ. ಹಟ್ಟಿಯ ಸ್ವಚ್ಛತೆಯನ್ನ ಕಾಪಾಡಬೇಕು. ಕುಡಿಯಲು ಸ್ವಚ್ಛ ನೀರಿನ ವ್ಯವಸ್ಥೆ ಹಾಗೂ ಮೇವು ದಾಣಿ ಹಾಕಲು ಗೂದಲಿನ ವ್ಯವಸ್ಥೆಯನ್ನ ಮಾಡಬೇಕು. ಹಟ್ಟಿಯಲ್ಲಿ ಹೆಚ್ಚು ಗಾಳಿಯಾಡುವಂತೆ 1/2 ಗೋಡೆ ಮತ್ತು ಉಳಿದ ಭಾಗವನ್ನು ತಂತಿಯ ಜಾಲಿಯಿಂದ ತಯಾರಿಸಬೇಕು. ಪ್ರತಿ ವಯಸ್ಕ ಆಡಿಗೆ 16 ಚದರ ಅಡಿಯಂತೆ, ಅಂದರೆ 4x4 ಅಡಿ ಜಾಗ ಹಾಗೂ ಮರಿಗಳಿಗೆ 2x2 ಅಡಿ ಜಾಗ ಅವಶ್ಯಕವಾಗಿರುತ್ತೆ. ವಸತಿಯ ಸುತ್ತಲೂ ನೀರು ನಿಲ್ಲದೆ ಹರಿದು ಹೋಗುವಂತೆ ನೋಡಿಕೊಳ್ಬೇಕು. ಆಡುಗಳು ವಿವಿಧ ಬಗೆಯ ಗಿಡಗಂಟಿಗಳನ್ನು ತಿಂದು ತಮ್ಮ ಆಹಾರದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತವೆ. ಆಡುಗಳನ್ನು ಉತ್ಪತ್ತಿಗಾಗಿ ಹಿಂಡಿನಲ್ಲಿ ಸಾಕಿದಾಗ ಮೇಯಿಸುವ ಜೊತೆಗೆ ದಾಣೆ ಮಿಶ್ರಣ ಮತ್ತು ಹಸಿರು ಮೇವನ್ನ ಪೂರೈಸಬೇಕು. ಆಡು ದ್ವಿದಳ ಮೇವು ಮತ್ತು ಗಿಡಗಂಟಿಗಳ ಎಲೆ, ಚಿಗುರು ಮತ್ತು ಕಾಯಿಗಳನ್ನ ತಿನ್ನಲು ಇಷ್ಟಪಡುತ್ತವೆ. ಸ್ಥಳೀಯ ಹುಲ್ಲು, ಹಲಸಿನ ಎಲೆ, ತೆಂಗಿನ ಗರಿಗಳು, ಬಾಳೆ ಎಲೆ ಇತ್ಯಾದಿಗಳನ್ನ ತಿನ್ನಲು ಕೊಡಬಹುದು. ಆಡು ಹೊಲಸಾದ ಮೇವನ್ನ ತಿನ್ನೋದಿಲ್ಲ. ಆಡು ನೆಲದ ಮೇಲೆ ಮೇಯದೆ ಸ್ವಲ್ಪ ಎತ್ತರದ ಮೇಲೆ ಎಲ್ಲಾ ತರಹದ ಗಿಡಗಂಟಿಗಳ ಎಲೆಗಳನ್ನ ತಿನ್ನುತ್ತವೆ. ಸಾಧಾರಣವಾಗಿ ಒಂದು ಬಲಿತ ಆಡಿಗೆ 5 ಕಿಲೋ ಮೇವು ಹುಲ್ಲು ಮತ್ತು 2-7 ಕಿಲೋ ದಾಣಿ ಮಿಶ್ರಣವನ್ನ ಪ್ರತಿನಿತ್ಯ ಕೊಡಬೇಕಾಗುತ್ತೆ. ದಿನಕ್ಕೆ 6-7 ಗಂಟೆ ಮೇಯಿಸಬೇಕು. ತಿಂಡಿ ಮಿಶ್ರಣವನ್ನ 2-3 ತಿಂಗಳ ಮರಿಗಳಿಗೆ ತಾಯಿ ಹಾಲಿನ ಜೊತೆ 50 ಗ್ರಾಂ ನೀಡಬೇಕು. 3-9 ತಿಂಗಳ ಆಡುಗಳಿಗೆ ಒಂದು ದಿನಕ್ಕೆ ಸುಮಾರು 150 ಗ್ರಾಂನಷ್ಟು ತಿಂಡಿಯನ್ನ ನೀಡಬೇಕು. ವಯಸ್ಕ ಆಡುಗಳಿಗೆ 200-300 ಗ್ರಾಂ ತಿಂಡಿ ಮಿಶ್ರಣವನ್ನ ಪ್ರತಿದಿನ ನೀಡಬೇಕು. ಸಂತಾನೋತ್ಪತ್ತಿಗೆ ತೊಡಗಿಸಿಕೊಳ್ಳುವ ಹೆಣ್ಣು ಆಡುಗಳ ದೈಹಿಕ ಸ್ಥಿತಿಯು ಉತ್ತಮವಾಗಿದ್ದು ಆರೋಗ್ಯಪೂರ್ಣವಾಗಿರಬೇಕು. ಸಾಮಾನ್ಯವಾಗಿ ಆಡುಗಳು 8-10 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ ಮತ್ತು 10-12 ತಿಂಗಳ ವಯಸ್ಸಿನಲ್ಲಿ ಗರ್ಭಧರಿಸುತ್ತವೆ. ಅನಂತರ ಪ್ರತಿ 18-21 ದಿನಗಳಿಗೊಮ್ಮೆ ಬೆದೆಗೆ ಬರುತ್ತವೆ. ಆಡು ಗರ್ಭಧರಿಸಿದ ಮೇಲೆ ಸರಾಸರಿ 150 ದಿನಗಳಲ್ಲಿ ಮರಿಯನ್ನ ಹಾಕುತ್ತವೆ. ಹೆಣ್ಣು ಆಡು ಬೆದೆಗೆ ಬಂದ 1-15 ಗಂಟೆಗಳ ಅವಧಿಯಲ್ಲಿ ಹೋತದಿಂದ ಗರ್ಭಧಾರಣೆಯನ್ನ ಮಾಡಿಸಬೇಕು. ಒಳ್ಳೆಯ ಬಲಿತ ಹೋತವನ್ನ ಸುಮಾರು 20-25 ಹೆಣ್ಣು ಆಡುಗಳಿಗೆ ಗರ್ಭಧರಿಸಲು ಬಳಸಬಹುದು. ಪ್ರತಿ 3 ವರ್ಷಗಳಿಗೊಮ್ಮೆ ಹೋತ ಬದಲಾಯಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲದಿದ್ರೆ ಒಳಸಂಕರಣ ಸಮಸ್ಯೆ ಕಾಣಿಸಿಕೊಂಡು ಅನಾರೋಗ್ಯವಂತ ಮರಿಗಳು ಹುಟ್ಟುತ್ತವೆ. ಒಂದು ಹಟ್ಟಿಯಲ್ಲಿ 2 ಹೋತಗಳನ್ನ ಸಾಕಬೇಕು ಮತ್ತು ಅವೆರಡರ ಆಹಾರ ತೂಕ ಬೇರೆ ಬೇರೆಯಾಗಿರಬೇಕು. ಗರ್ಭಧರಿಸಿದ ಸುಮಾರು 150 ದಿನಗಳಲ್ಲಿ ಆಡು ಮರಿಯನ್ನ ಹಾಕುತ್ತೆ. ಆಡುಗಳು ಸಾಮಾನ್ಯವಾಗಿ ಒಂದು, ಕೆಲವೊಮ್ಮೆ ಎರಡರಿಂದ ಮೂರು ಮರಿಗಳನ್ನು ಹಾಕುತ್ತವೆ. ಒಂದಕ್ಕಿಂತ ಹೆಚ್ಚು ಮರಿಗಳಿದ್ದಲ್ಲಿ ಒಂದು ಮರಿ ಹಾಕಿದ 15-20 ನಿಮಿಷಗಳಲ್ಲಿ ಉಳಿದ ಮರಿಗಳು ಹೊರಬರುತ್ತವೆ. ಮರಿ ಹಾಕಿದ ಮೇಲೆ ಮರಿಗಳನ್ನು ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಹಾಗೆ ಮಾಡದ ಪಕ್ಷದಲ್ಲಿ ಮರಿಗಳನ್ನು ಒಣ ಮತ್ತು ಸ್ವಚ್ಛ ಬಟ್ಟೆಯಿಂದ ಒರೆಸಬೇಕು. ಹೊಕ್ಕಳು ಬಳ್ಳಿಯನ್ನ 2.5 ಸೆಂಟಿಮೀಟರ್ ಅಂತರದಲ್ಲಿ ಕಟ್ಟಿ ಕತ್ತರಿಸಿ ಟಿಂಕ್ಚರ್ ಅಯೋಡಿನ್ ದ್ರಾವಣವನ್ನ ಹಚ್ಚಬೇಕು. ಮೂಗಿನ ಸುತ್ತಲಿರುವ ಲೋಳೆಯನ್ನ ಚೆನ್ನಾಗಿ ತೆಗೆದು ಉಸಿರಾಡಲು ಅನುಕೂಲ ಮಾಡಿಕೊಡಬೇಕು. ಹುಟ್ಟಿದ ಮರಿಗಳಿಗೆ ಗೆಣ್ಣು ಹಾಲನ್ನ ಹುಟ್ಟಿದ 1/2 ಗಂಟೆಯೊಳಗೆ ಮತ್ತು ನಂತರ ಮೊದಲ 5 ದಿನಗಳವರೆಗೆ ಕುಡಿಸಬೇಕು. ಒಂದಕ್ಕಿಂತ ಹೆಚ್ಚು ಮರಿಗಳಿದ್ದಲ್ಲಿ ಹಾಲು ಕುಡಿಸುವುದರಲ್ಲಿ ಸಹಾಯವನ್ನ ಮಾಡಬೇಕು. ಕೆಚ್ಚಲಲ್ಲಿ ಹಾಲು ಕಡಿಮೆ ಇದ್ದಲ್ಲಿ ಹಸು ಹಾಲನ್ನು ಬಾಟಲಿಯ ಸಹಾಯದಿಂದ ಒದಗಿಸಬೇಕು. ಹಾಲುಣಿಸುವ ಪ್ರಕ್ರಿಯೆಯು 3 ತಿಂಗಳವರೆಗೆ ಮುಂದುವರಿಸಬೇಕು. ಮರಿಗಳು ಹುಟ್ಟಿದಾಗ 1.9-3.5 ಕಿಲೋಗ್ರಾಂನಷ್ಟು ದೇಹದ ತೂಕವನ್ನು ಹೊಂದಿರುತ್ತೆ. ಬೆಳವಣಿಗೆಗೆ ತಕ್ಕಂತೆ ಹಸಿ ಮತ್ತು ಒಣಮೇವನ್ನ ಕೊಡಬೇಕು. ಇದಾದ ನಂತರ ಮರಿಗಳನ್ನ ತಾಯಿಯಿಂದ 3 ತಿಂಗಳ ನಂತರ ಬೇರ್ಪಡಿಸಬೇಕು. ಆಡುಗಳನ್ನ ಖರೀದಿಸುವಾಗ ಅವುಗಳ ಶಾಶ್ವತ ಬಾಚಿಹಲ್ಲನ್ನ ಪರೀಕ್ಷಿಸಿ ವಯಸ್ಸನ್ನ ಕಂಡುಹಿಡಿದು 1-2 ವರ್ಷದ ಮೇಕೆಗಳನ್ನ ಖರೀದಿಸುವುದು ಉತ್ತಮ. ಆಡುಗಳು ನಿರೋಗಿಯಾಗಿ ಬದುಕಿ ಅಧಿಕ ಉತ್ಪನ್ನ ಹಾಗೂ ಆದಾಯ ನೀಡಬೇಕಾದರೆ ಸರಿಯಾದ ಆಹಾರವನ್ನ ಒದಗಿಸಬೇಕು. ಜವಳು ಇಲ್ಲದ ಭೂಮಿಯಲ್ಲಿ ಚೊಕ್ಕಟವಾದ ಹುಲ್ಲುಗಾವಲುಗಳಲ್ಲಿ ಮೇಯಿಸಬೇಕು. ಹರಿಯುವ ನೀರಲ್ಲಿ ನೀರು ಕುಡಿಸಬೇಕು, ಇಲ್ಲವಾದಲ್ಲಿ ಶುಚಿಯಾದ ನೀರನ್ನ ಒದಗಿಸಬೇಕು. ಆಡುಗಳಿಗೆ ನೀಡುವ ಆಹಾರದಲ್ಲಿ ಒಮ್ಮಿನ್ನೊಮ್ಮೆ ಬದಲಾವಣೆ ಮಾಡಬಾರದು. ಯಾವುದೇ ರೋಗ ತಗುಲಿದ ಆಡುಗಳನ್ನು ನಿರೋಗಿ ಆಡುಗಳಿಂದ ಪ್ರತ್ಯೇಕವಾಗಿಡಬೇಕು. ಪರೋಪಜೀವಿಗಳ ನಿರ್ಮೂಲನೆಗಾಗಿ ಕನಿಷ್ಠ ಪಕ್ಷ ವರ್ಷದಲ್ಲಿ 3 ಬಾರಿ ಔಷಧಿಯನ್ನ ನೀಡಬೇಕು. ಪರೋಪಜೀವಿಗಳ ವಿರುದ್ಧದ ಈ ಔಷಧೋಪಚಾರವನ್ನ ಬಹುತೇಕ ಬೇಸಿಗೆ ಅಂತ್ಯಗೊಂಡ ತಕ್ಷಣ ಬೀಳುವ ಮಳೆಯ ನಂತರ ಮುಂಗಾರು ಮತ್ತು ಹಿಂಗಾರು ಮಳೆಯ ಪ್ರಾರಂಭದಲ್ಲಿ ನೀಡಬೇಕು. ಸಾಂಕ್ರಾಮಿಕ ರೋಗ ತಗುಲಿದ ಆಡುಗಳ ಹಿಕ್ಕೆ, ರಕ್ತ, ಜೊಲ್ಲು, ಮೂತ್ರ ಇತ್ಯಾದಿಗಳು ಆರೋಗ್ಯವಂತ ಆಡುಗಳ ನೀರು ಮತ್ತು ಮೇವಿನ ಜೊತೆ ಬೆರೆಯದಂತೆ ಸುಡಬೇಕು ಅಥವಾ ರೋಗಾಣುನಾಶಕ ಔಷಧಿಗಳನ್ನು ಉಪಯೋಗಿಸಿ ಅದನ್ನ ತಡೆಗಟ್ಟಬೇಕು. ಸಾಂಕ್ರಾಮಿಕ ರೋಗದಿಂದ ಸತ್ತ ಆಡುಗಳನ್ನು ನದಿಗಳು, ಹುಲ್ಲುಗಾವಲುಗಳಿಂದ ದೂರವಿರುವ ಸ್ಥಳದಲ್ಲಿ ಸುಡಬೇಕು. ಆಳವಾದ ಗುಂಡಿಯಲ್ಲಿ ಸುಣ್ಣದ ಜೊತೆ ಹುಳಬೇಕು. ಅಂತಹ ಆಡುಗಳ ಚರ್ಮವನ್ನ ಯಾವ ಕಾರಣಕ್ಕೂ ಉಪಯೋಗಿಸಬಾರದು. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ನಿಯಮಿತವಾಗಿ ಲಸಿಕೆಯನ್ನ ಹಾಕಿಸಬೇಕು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಈಗ ಆರೋಗ್ಯ ಮಾಹಿತಿ. ಭೃಂಗರಾಜ ಕನ್ನಡದಲ್ಲಿ ಇದನ್ನ ಗರುಗ ಅಥವಾ ಗರುಗದ ಸೊಪ್ಪು ಅಂತ ಕರೆದ್ರೆ, ಈ ಭೃಂಗರಾಜ ಎನ್ನುವಂತಹದ್ದು ಎಲ್ಲ ಕಡೆ ಕಳೆಯ ರೀತಿಯಲ್ಲಿ ಬೆಳೆಯುವಂತಹ ಒಂದು ಸಸ್ಯ. ಕೂದಲಿಗೆ ಬಣ್ಣ ಕೊಡುವ ಹಾಗೂ ತಲೆಗೂದಲನ್ನು ಸೊಂಪಾಗಿ ಬೆಳೆಸುವಂತಹ ಗುಣ ಉಳ್ಳದ್ರಿಂದ ಸಂಸ್ಕೃತದಲ್ಲಿ ಇದನ್ನು ಕೇಶರಂಜನ, ಕೇಶರಾಜ ಎಂದು ಕೂಡ ಕರೆಯಲಾಗುತ್ತದೆ. ಅರ್ಧ ತಲೆನೋವಿಗೆ ಉತ್ತಮ ಔಷಧಿಯಾಗಿರುವುದರಿಂದ ಸೂರ್ಯಾವರ್ತ ಎನ್ನುವಂತಹ ಹೆಸರು ಕೂಡ ಇದೆ. ಭೃಂಗರಾಜ ತನ್ನಲ್ಲಿರುವ ಅಮೂಲ್ಯ ಗುಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ಸೌಂದರ್ಯವರ್ಧಕ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತಾ ಇತ್ತು. ಭೃಂಗರಾಜವನ್ನು ದಿನನಿತ್ಯ ಸೇವನೆ ಮಾಡುವುದರಿಂದ ಬಲದಾಯಕ ಔಷಧಿಯಾಗಿ ಇದು ಕಾರ್ಯ ಮಾಡುತ್ತದೆ ಎನ್ನುವಂತಹ ಉಲ್ಲೇಖ ಇದೆ. ಕೃಷ್ಣವರ್ಣ ಅಥವಾ ನೀಲಿ ಭೃಂಗರಾಜ ಉತ್ತಮ ಔಷಧಿಯ ಗುಣವನ್ನು ಹೊಂದಿದೆ ಎಂದು ಗುರುತಿಸಲಾಗಿದೆ. ಕಹಿ ರಸವನ್ನು ಹೊಂದಿದ್ದು ಚರ್ಮಕ್ಕೆ ಹಿತಕರವಾದಂತಹ ಅನುಭವವನ್ನು ನೀಡುತ್ತದೆ. ಇದರ ಎಲೆಗಳನ್ನು ವ್ರತಗಳಲ್ಲಿ ಹಾಗೂ ಪೂಜೆಗಳಲ್ಲಿಯೂ ಕೂಡ ಬಳಸಲಾಗುತ್ತದೆ. ಎಕ್ಲಿಪ್ಟಾ ಆಲ್ಬಾ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಇದು ಕಾಂಪೋಸಿಟೆ ಕುಟುಂಬಕ್ಕೆ ಸೇರಿರುವಂತಹ ಪುಟ್ಟ ಸಸ್ಯ. 2 ಅಡಿ ಬೆಳೆಯುವಂತಹ ಪುಟ್ಟ ಏಕವಾರ್ಷಿಕ ಗಿಡ ಇದು. ಕಾಂಡವು ತುಂಬಾ ಮೃದುವಾಗಿರುತ್ತದೆ. ಆಚೆ ಈಚೆ ಕವಲುಗಳು ಆಕ್ರಮಿಸಿ ನೆಲದ ಮೇಲೆ ತೆವಳಿ ಬೆಳೀತದೆ. ಹೂವು ಬಿಳಿಯದಾಗಿದ್ದು ಚಿಕ್ಕದಾಗಿರುತ್ತದೆ. ಒಣಗಿದಾಗ ಅದರೊಳಗಿರುವಂತಹ ಕಪ್ಪು ಬಣ್ಣದ ಬೀಜಗಳು ಹೊರಗೆ ಬರ್ತವೆ. ಎಲ್ಲ ರೀತಿಯ ಮಣ್ಣಿನಲ್ಲೂ ಇದು ಬೆಳೀತದೆ. ಸಾಮಾನ್ಯವಾಗಿ ಗಡುತರ ಸಸ್ಯ ಅಂತ ಹೇಳಬಹುದು. ಸ್ವಾಭಾವಿಕವಾಗಿ ಈ ಗಿಡವು ಭತ್ತದ ಗದ್ದೆಗಳಲ್ಲಿ ಮತ್ತು ನೀರು ಹರಿದು ಹೋಗುವ ಪ್ರದೇಶಗಳಲ್ಲಿ ಹುಲುಸಾಗಿ ಬೆಳೀತದೆ. ಫಲವತ್ತಾದ ಕೆಂಪು ಗೋಡು ಮಣ್ಣಿನಲ್ಲಿ ಈ ಬೆಳೆಯು ಸಮೃದ್ಧವಾಗಿ ಬೆಳೀತದೆ. ಇದು ಉಷ್ಣ, ಶೀತ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಉತ್ತಮವಾಗಿ ಬೆಳೆಯಬಲ್ಲದು. 25-30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕಡಿಮೆ ತೇವಾಂಶ ಇರುವಂತಹ ಪ್ರದೇಶವು ಈ ಬೆಳೆಗೆ ಒಳ್ಳೆಯದು. ಭೃಂಗರಾಜವನ್ನು ಬೀಜಗಳಿಂದ ಮತ್ತು ಕಾಂಡದ ತುಂಡುಗಳಿಂದ ಅಭಿವೃದ್ಧಿ ಮಾಡಬಹುದು. ಕೊಟ್ಟಿಗೆ ಗೊಬ್ಬರ, ಮರಳು ಮತ್ತು